ಕೇಳಿದ್ರೆ ಕೊಡಗು ಸೇರಿಕೊಂಡು ಇತರೆ ಭಾಗಗಳಲ್ಲಿ ಇವತ್ತು ವಿದ್ಯುತ್ತಿನ ಅಭಾವ ಮತ್ತು ವಿದ್ಯುತ್ತಿನ ಮೇಲಿನ ಅವಲಂಬನೆ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗೆ ಇವತ್ತಿನ ಆಧುನಿಕತೆಯಲ್ಲಿ ಅನಿವಾರ್ಯ ಅಂತ ಅನಿಸ್ತಾ ಇದೆ ವಿದ್ಯುತ್. ಈ ಸಲುವಾಗಿ ಅನೇಕ ನಾಗರಿಕರು ಮತ್ತು ಕೃಷಿಕರು ಸೌರಶಕ್ತಿ ಕಡೆಗೆ ಗಮನ ಹರಿಸಿದರೆ ಸೌರಶಕ್ತಿಯಿಂದ ವಿವಿಧ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ನಾವು ಈ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಿದ್ದೀವಿ. ಮೈಸೂರಿನ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಿಪ್ಲೊಮಾ ಪದವೀಧರರಾಗಿರುವ ಮೈಸೂರಿನ MN ಶ್ರೀನಿವಾಸ್ ಅವರು ಇವತ್ತು ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸೋಲಾರ್ ಶಕ್ತಿ ಹೇಗೆ ಪ್ರಯೋಜನಕಾರಿ, ಕಾಫಿ ಬೆಳೆಗಾರರಿಗೆ ಹೇಗೆ ಅನುಕೂಲ ಆದೀತ ಅಂತ ಅನ್ಕೊಂಡು ಮಾತನಾಡ್ತಿದ್ದಾರೆ. ಶ್ರೀನಿವಾಸ್ ಅವರೇ ಹೇಳಿ, ಇವತ್ತು ಸೌರಶಕ್ತಿ ಕೊಡಗು ಜಿಲ್ಲೆಗೆ, ಕೊಡಗು ಜಿಲ್ಲೆಯ ಕಾಫಿ ಕೃಷಿಕರಿಗೆ ಯಾಕಾಗಿ ಅನಿವಾರ್ಯ ಅಂತ ಅನಿಸ್ತಾ ಇದೆ? ಎಲ್ಲರೂ ಇರಿಗೇಷನ್ ಮಾಡಲಿಕ್ಕೆ, ಕಾಫಿ ಸ್ಪ್ರಿಂಕ್ಲರ್ ಮಾಡಲಿಕ್ಕೆ ಅವಲಂಬಿತರಾಗಿದ್ದಾರೆ. ಡೀಸೆಲ್ ಮೋಟರ್ ಮುಂಚೆ ಇತ್ತು, ಈಗ ಎಲ್ಲ ಎಲೆಕ್ಟ್ರಿಕಲ್ ಬೋರ್ವೆಲ್ಗಳು ಹಾಕಿ ಎಲ್ರಿಗೂ ತುಂಬಾ ಅತ್ಯವಶ್ಯಕವಾಗಿದೆ. ಎಲೆಕ್ಟ್ರಿಕಲ್ ಮೋಟರ್ ಅಳವಡಿಸಿಕೊಂಡಿರೋದ್ರಿಂದ ಎಲ್ಲರೂ ಒಂದೇ ಸಮಯದಲ್ಲಿ ಒಂದೇ ತಿಂಗಳಿನಲ್ಲಿ ಮಾಡೋ ಅಂತ ಸಮಯ ಬಂದಾಗ ಎಲ್ರಿಗೂ ವಿದ್ಯುತ್ ಕೊರತೆ ಆಗತ್ತೆ. ಆ ವಿದ್ಯುತ್ ಕೊರತೆ ಆದಾಗ ಯಾರಿಗೂ ಸಫಿಷಿಯಂಟ್ ಆಗಿ ಪವರ್ ಸಿಗೋದಿಲ್ಲ, ಪವರ್ ಕಟ್ಟು ತುಂಬಾ ಜಾಸ್ತಿ ಆಗತ್ತೆ. ಮತ್ತೆ ಈಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಬರ್ಬೋದು. ಸೋಲಾರ್ ಅಳವಡಿಸಿಕೊಂಡ್ರೆ ನಮಗೆ ವರ್ಷ ಫುಲ್ ವಿದ್ಯುತ್ ಸಿಗುತ್ತೆ, ಹಾಗೂ ಇರಿಗೇಷನ್ ಆದ ನಂತರ ಮನೆಗೆ ಸೋಲಾರ್ ಇಂದ UPS ಬ್ಯಾಟರಿ ಚಾರ್ಜ್ ಮಾಡಿಕೊಂಡು ಅದರಲ್ಲೂ ಪವರ್ನ ಯುಟಿಲೈಸ್ ಮಾಡ್ಕೋಬಹುದು. ನಿಜ, ಇವತ್ತು ದೊಡ್ಡ ಮಟ್ಟದಲ್ಲೂ ಸೌರಶಕ್ತಿಯ ಅಳವಡಿಕೆ ಆಗ್ತಾ ಇದೆ, ಅನುಷ್ಠಾನ ಆಗ್ತಾ ಇದೆ, ಸರ್ಕಾರನೂ ಗಮನ ಹರಿಸ್ತಾ ಇದೆ. ಆದ್ರೆ ಬೆಲೆ ಅಥವಾ ಹಣದ ವಿಚಾರ ಬಂದಾಗ ಎಷ್ಟೋ ಜನ ಹಿಂದೇಟ ಹಾಕ್ತಾರೆ. ವಿಪರೀತ ದುಡ್ಡು ಬೇಕಾಗುತ್ತೆ, ವಿದ್ಯುತ್ತಿನಷ್ಟು ಸಮರ್ಥ ಆಗ್ಲಿಕ್ಕಿಲ್ಲ ಅನ್ನೋ ಒಂದು ಅನುಮಾನಗಳು ಕಾಡ್ತದವೆ, ಏನಂತೀರಿ? ಹೌದು, ಈಗ ಸಾಮಾನ್ಯವಾಗಿ ಕೊಡಗಿನಲ್ಲೆಲ್ಲ 700 HP ಮೋಟರ್ನ ಇರಿಗೇಷನ್ಗೆ ಯೂಸ್ ಮಾಡ್ತಾರೆ. ಆ 700 HP ಮೋಟರ್ ಸಾಧಾರಣವಾಗಿ ಒಂದು 25 ದಿನದಿಂದ ಮ್ಯಾಕ್ಸಿಮಮ್ ಅಂದ್ರೆ 60 ದಿನ ಇಲ್ಲ 80 ದಿನ ಗಂಟನು ಈ ಸಮ್ಮರ್ಲಿ ತಾಪಮಾನ ಜಾಸ್ತಿ ಇರೋದ್ರಿಂದ ಯೂಸ್ ಮಾಡದ ನಂತರ ಅದು ಐಡಲ್ ಆಗೋಗುತ್ತೆ, ಅಂದ್ರೆ ಯಾವುದಕ್ಕೂ ಪ್ರಯೋಜನ ಬರಲ್ಲ ಅಂತ ಆಗತ್ತೆ. ಆದರೆ ನಿಮ್ಮ ಮನೆ ಹತ್ತಿರ ಇದ್ದರೆ ಆ ಸೋಲಾರ್ 700 kW ನಾವು ಪ್ಯಾನಲ್ ಏನ್ ಅಳವಡಿಸ್ತೀವಿ ಅದರಿಂದ ನಮ್ಮ ಮನೆಯ UPS ಚಾರ್ಜ್ ಆಗುತ್ತೆ. ಅಂದ್ರೆ ಮಳೆಗಾಲದಲ್ಲೂ ಕೂಡ 50% ಚಾರ್ಜ್ ಆಗುತ್ತೆ. ಅಂದ್ರೆ 700 kW ನೀವು ಸೋಲಾರ್ ಪ್ಯಾನಲ್ ಹಾಕಿದ್ರೆ ಸಾಧಾರಣ ಒಂದು 3-3.5 kW ಮಳೆಗಾಲದಲ್ಲಿ ಆಗ್ಲಿ ಇಲ್ಲ ಸ್ವಲ್ಪ ಡಿಫ್ಯೂಟ್ ಲೈಟ್ ಅಲ್ಲ ಆಗ್ಲಿ ಚಾರ್ಜ್ ಆಗ್ತಾ ಇರ್ತದೆ. ಸಾಧಾರಣ ಮನೆಗೆ ಒಂದು 3 kW ಇನ್ವರ್ಟರ್ ಹಾಕೊಂಡ್ರೆ ಸೋಲಾರ್ ಇಂದ ಬಹಳ ಉಪಯುಕ್ತವಾಗ್ತದೆ. ಎಷ್ಟು ಬೆಲೆ ಆಗ್ಬಹುದು, ಎಷ್ಟು ಖರ್ಚು ವೆಚ್ಚ ಆಗ್ಬಹುದು ಅಂತ ಹೇಳ್ತೀರಿ? ಇದರಲ್ಲಿ ಒಂದು ವಿಷಯ ಹೇಳಬೇಕು ಅಂದ್ರೆ, ಈಗ ಕೆಲವರದು ತುಂಬಾ ಪ್ರಶ್ನೆಗಳಿರ್ತವೆ, ಈ ಸೋಲಾರ್ಗೆ ಬೇರೆ ಮೋಟರ್ ಹಾಕೋಬೇಕಾ ಇಲ್ಲ ನಮ್ದೇ ಮೋಟರ್ ಆಗತ್ತಾ ಅಂತ. ಹೌದು, ನಿಮ್ಮಲ್ಲೇ ಇರುವಂತ ಮೋಟರ್ಗಳಿಗೆ ನಾವು ಸೋಲಾರ್ ಪ್ಯಾನಲ್ ಮತ್ತೆ DC ಡ್ರೈವ್ ಇದನ್ನ ಅಳವಡಿಸಿ DC ಇಂದ ನಮ್ಮ ಮೋಟರ್ಗೆ ಏನಾಗಬೇಕು ಅದು ಸಪ್ಲೈ AC ವೋಲ್ಟೇಜ್ ತಲುಪುತ್ತೆ. ಈ ತರ ಸಿಸ್ಟಮ್ ಇರೋದ್ರಿಂದ ಈ ಸೋಲಾರ್ ವಾಟರ್ ಪಂಪಿಂಗ್ ಇರಿಗೇಷನ್ ಆದ ನಂತರ ನಿಮ್ಮ ಮನೆಗೆ ಒಂದು 5 kV ಇಲ್ಲ 3 kV ಕನೆಕ್ಷನ್ ಅದನ್ನಲ್ಲಿ ಕೊಟ್ಟು ಕನೆಕ್ಟ್ ಮಾಡುವಂತದ್ದು. ಸಾಧಾರಣ ನಿಮ್ಮಲ್ಲೇ ಇರುವಂತಹ ಮೋಟರ್ ಏನಿದೆ ಆ ಮೋಟರ್ಗೆ ಕನೆಕ್ಟ್ ಮಾಡಿ ಸೋಲಾರ್ ಪ್ಯಾನಲ್ ಡ್ರೈವ್, ಈ ಡ್ರೈವ್ ಮತ್ತೆ ಸೋಲಾರ್ ಪ್ಯಾನಲ್ ಇಷ್ಟು ಖರ್ಚು ಸಾಧಾರಣ 280,000 ರೂಪಾಯಿ ಇವತ್ತೊಂದು ದಿನಕ್ಕೆ ಇದೆ. ಇದು ಟ್ಯಾಕ್ಸ್ ಸೇರಿ ಇರುತ್ತೆ. ಇನ್ ಮುಂದೆ ಬರೋದು ಮಾರ್ಚ್ ಏಪ್ರಿಲ್ ನಂತರ ಪ್ರೈಸ್ ಜಾಸ್ತಿ ಆಯ್ತು ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್. ಈಗ 700 HP 280,000 ರೂಪಾಯಿಗೆ ಅಳವಡಿಸ್ಕೊಡ್ಬಹುದು. 10 HP 380,000 ರೂಪಾಯಿ ಆಗತ್ತೆ. 20 HP ನಿಮ್ಮಲ್ಲೇ ಇರುವಂತಹ ಮೋಟರ್ಗಾದ್ರೆ 8,20,000 ರೂಪಾಯಿ ಆಗತ್ತೆ. ಎಲ್ಲ ಸ್ಟ್ರಕ್ಚರು ಆ ಡ್ರೈವ್ ಆ ಪ್ಯಾನಲ್ ಎಲ್ಲ ಸೇರಿ ಸ್ಟಾರ್ಟ್ ಮಾಡ್ಕೊಡ್ಬಹುದು. ಇದು ಇರಿಗೇಷನ್ಗೆ ಸಾಧಾರಣ ಬೆಳಗ್ಗೆ 8:30 ಶುರುವಾದರೆ 3.5 ಗಂಟೆನೂ ರನ್ ಆಗ್ತಾ ಇರ್ತದೆ. ಇದು ವೆರಿ ಇಂಪಾರ್ಟೆಂಟ್. ಸ್ಪ್ರಿಂಕ್ಲರ್ ಮಾಡ್ಲಿಕ್ಕೆ ಮಾತ್ರ ಆ ಪ್ರೆಷರ್ ಇರ್ತದೆ. 3:30 ನಂತರ ಸಾಧಾರಣ ಏನಾರ ಡಂಪಿಂಗ್ ವಾಟರ್ ಕೆರೆ ತುಂಬಲಿಕ್ಕೆ ಅದಕ್ಕಿದಕ್ಕೆ ಇದೇ ಪ್ಯಾನಲ್ ಇದೇ ಡ್ರೈವ್ ಅಲ್ಲಿ ಯೂಸ್ ಮಾಡಬಹುದು. ರಾತ್ರಿ ಹೊತ್ತು ತೋಟಕ್ಕೆ ನೀರು ಕೊಡಬೇಕು ಅಥವಾ ರಾತ್ರಿ ಹೊತ್ತು ವಿದ್ಯುತ್ ಇಲ್ದಲೇ ಪಂಪ್ ಸೆಟ್ ಅನ್ನ ಆನ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೇಕಂತಂದ್ರೂ ಪ್ರಯೋಜನಕ್ಕೆ ಬರುತ್ತೆ? ಇಲ್ಲ, ಏನಾಗತ್ತೆ ಅಂದ್ರೆ ಸಾಯಂಕಾಲ ಸನ್ಲೈಟ್ ಇರೋದ್ರಿಂದ 4:30 ಸ್ವಲ್ಪ ಡ್ರಾಪ್ ಆಗೋಗುತ್ತೆ, 5:30 ನಿಂತೋಗುತ್ತೆ. ಮುಂಚೆ ಪಾಲಿಕ್ರಿಸ್ಟಲ್ ಅಂತ ಇತ್ತು ಪ್ಯಾನಲ್ ಬೋರ್ಡ್, ಈಗ ಮೋನೋಕ್ರಿಸ್ಟಲ್ ಅಂತ ಬಂದಿದೆ. ಮೋನೋಕ್ರಿಸ್ಟಲ್ ಆಗಿರೋದ್ರಿಂದ ಸ್ವಲ್ಪ ಲೈಟ್ ಕಡಿಮೆ ಆದಾಗ ಒಂಚೂರು ಪ್ರೊಡಕ್ಷನ್ ಇರುತ್ತೆ. ಆ ಟೈಮ್ ನಲ್ಲಿ ನಿಮ್ಮ ಮನೆಗೆ UPS ಗೆ ಕನೆಕ್ಟ್ ಮಾಡ್ಕೋಬಹುದು, ಆ ಟೈಮ್ ನಲ್ಲಿ ಬೋರ್ವೆಲ್ ಓಡೋದಿಲ್ಲ. ಇವತ್ತು ರಾಜ್ಯದಲ್ಲಿ 16 ಸಂಘ ಸಂಸ್ಥೆಗಳು ಸೌರಶಕ್ತಿಯ ಅಳವಡಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾವೆ. ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರೋದ್ರಿಂದ ಎಷ್ಟೋ ಜನಗಳಿಗೆ ಅನುಕೂಲ ಆಗಿದೆ. ಬೇರೆ ಬೇರೆ ಇಲಾಖೆಯವರು ಅಥವಾ ಸರ್ಕಾರದ ಸಂಘ ಸಂಸ್ಥೆಗಳು ಸಹ ಅನುದಾನವನ್ನು ಕೊಡ್ತದವೆ. ತಾವು ಹೇಳಿ, ಕಾಫಿ ಬೆಳೆಗಾರರಿಗೆ ಏನಾದರೂ ಸಹಾಯಧನ ಕಾಫಿ ಮಂಡಳಿಯಿಂದ ಅಥವಾ ಬೇರೆ ಸಂಘ ಸಂಸ್ಥೆಗಳಿಂದ ಸಿಗ್ತಾ ಇದೆಯಾ ಸಬ್ಸಿಡಿ ರೂಪದಲ್ಲಿ ಹಣ ಅಂತ ಅನ್ಕೊಂಡು? ಕುಸುಮ್ ಯೋಜನೆ ಅಂತ ಒಂದು ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡಿದ್ರು. ಅದು ವರ್ಷಕ್ಕೊಂದ್ಸರಿ ಲಾಸ್ಟ್ 2018 ಗಂಟ ಇತ್ತು. ಅದಾದ ನಂತರ ಕುಸುಮ್ ಯೋಜನೆ ಎಲ್ಲ ಸ್ಟಾಪ್ ಆಗಿದೆ. ಈ ಸಣ್ಣ ಇಳುವರಿಗಾರರಿಗೆ ಅಂತ ಆ ಟೈಮ್ನಲ್ಲಿ ಇತ್ತು. ಈಗ ಕ್ರಿಡಲ್ ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಅವರು 22ನೇ ಸಾಲಿಗೆ ಮಾಡಬೇಕು ಅಂತ ಇದ್ದಾರೆ. ಆಗ ಮಾಡಿದಾಗ ಈ ರೈತರುಗಳಿಗೆ ಏನ್ ಕಡಿಮೆ ಆಗುತ್ತೆ ಅಂದ್ರೆ, 1.5 ಲಕ್ಷ ಅವ್ರು ಬಂಡವಾಳ ಹಾಕಿದ್ರೆ ಸೋಲಾರ್ ಪ್ಯಾನಲ್ ಎಲ್ಲ ಸೆಟಪ್ ಮಾಡಿಕೊಡ್ತಾರೆ ಪಂಪಿಗೆ. ಈಗ ಸದ್ಯದ ಮಟ್ಟದಲ್ಲಿ ಯಾವುದೇ ರೀತಿಯಾದ ಯೋಜನೆಗಳಿಲ್ಲ. ತಾವು ಹೇಳಿದಂಗೆ ವಿಶೇಷವಾಗಿ ಪಲ್ಪ್ ಮಾಡುವಾಗ, ಒಣಗಿಸುವಾಗ ಮತ್ತೆ ನೀರು ಕೊಡುವಾಗ ವಿದ್ಯುತ್ ಬೇಕಾಗುತ್ತೆ. ಈ ಸಮಯದಲ್ಲಿ ಬಿಸಿಲು ಚೆನ್ನಾಗಿರುತ್ತೆ, ಸೌರಶಕ್ತಿಯ ಪ್ರಯೋಜನ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡು ನಾವು ಭಾವಿಸ್ಕೊಳ್ಬೋದಲ್ವಾ? ಹೌದು, ಎಲ್ಲರಿಗೂ ಈಗ ಇರಿಗೇಷನ್ ಅಂದ್ರೆ ಸಮ್ಮರ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕನು ರೈತರುಗಳು, ಕಾಫಿ ಬೆಳೆಗಾರರು ಎಲ್ಲರೂ ಕೂಡ ಈ ಸಮಯದಲ್ಲಿ ರನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅತ್ಯವಶ್ಯಕವಾಗಿ ನೀರಿನ ಬೇಡಿಕೆ ಇರುತ್ತೆ, ಹಾಗೇನೆ ವಿದ್ಯುತ್ ಕೊರತೆನೂ ಇರುತ್ತೆ. ಈ ಸಮಯದಲ್ಲೇ ತುಂಬಾ ಯುಟಿಲೈಸ್ ಆಗೋದು. ಸೌರಶಕ್ತಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ತರ ಆಗ್ಬಹುದು, ಆದ್ರೆ ಅದೊಂದು 2-3 ವರ್ಷ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಅದು ಭಾರಿ ಎಫೆಕ್ಟಿವ್ ಆಗಿರುತ್ತದೆ. ನೀವು ಈ ಸೌರಶಕ್ತಿ ಅಲ್ಲದಂತೆ ನಿಮ್ಮಲ್ಲಿ ಆಲ್ರೆಡಿ ಇರುವಂತ ವಿದ್ಯುತ್ ಅನ್ನು ಎರಡನ್ನು ಮಿಕ್ಸ್ ಮಾಡ್ಕೊಂಡು ಹೊಡೆದಾಗ ಸಾಧಾರಣ ನಿಮ್ಗೆ ಬರೀ ಸೌರಶಕ್ತಿನಲ್ಲೇ 1-30 ದಿನ ಇರಿಗೇಷನ್ ಟೈಮ್ ಆದ್ರೆ ನಿಮ್ಮ ಎಲೆಕ್ಟ್ರಿಕಲ್ ಇಲ್ಲ ಡೀಸೆಲ್ ಜನರೇಟರ್ ನಲ್ಲಿ 15 ದಿನದಲ್ಲಿ ಆಗ್ಬಹುದು. ಅಂದ್ರೆ 10 ದಿನ ಕವರೇಜ್ ಜಾಸ್ತಿ ಆಗ್ಬಹುದು, 15 ದಿನ ಜಾಸ್ತಿ ಟೈಮ್ ಆಗ್ಬಹುದು ಸೌರಶಕ್ತಿ ಇದರಿಂದ ಪಂಪ್ ರನ್ ಮಾಡ್ಲಿಕ್ಕೆ. ಅಷ್ಟು ಡಿಫ್ರೆನ್ಸ್ ಬಿಟ್ರೆ ಯಾವುದೇ ರೀತಿಯಾದ ಡೀಸೆಲ್ ಎಕ್ಸ್ಪೆನ್ಸಸ್, ಲೈನ್ ಇಳಿಸಬೇಕು, ಟ್ರಾನ್ಸ್ಫಾರ್ಮರ್ ಹಾಕ್ಸ್ಬೇಕು, ಇದು ಯಾವುದು ಇದಿರೋದಿಲ್ಲ. ಇನ್ಸ್ಟೆಂಟ್ ಆಗಿ ಏನು ಉತ್ಪತ್ತಿ ಆಗುತ್ತೆ ಸೌರಶಕ್ತಿಯಿಂದ ಅಲ್ಲೇ ಬಳಕೆ ಮಾಡ್ಕೋಬಹುದು. ಆದ್ರೆ ಈ ಇರಿಗೇಷನ್ ಟೈಮ್ ಸ್ಪ್ಯಾನ್ ಏನಿದೆ ಅದು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಈಗ ನೀರ್ ಕೊಡೋ ಒಂದು ವಿಚಾರದಲ್ಲೇ ಪಲ್ಪಿಂಗ್ ಘಟಕಕ್ಕೂ ಇದನ್ನ ಉಪಯೋಗಿಸ್ಕೊಳ್ಬಹುದಾ? ಆ ರೀತಿಯ ಒಂದು ಸಾಮರ್ಥ್ಯ ಸಿಗುತ್ತಾ? ಇಲ್ಲ, ಪಲ್ಪಿಂಗ್ ಆಗಲ್ಲ. ಈ ನಡುವೆ ಕಾಫಿ ಡ್ರೈಯರ್ಗೆ ನಾವು ಅಳವಡಿಸಿದೀವಿ. ಕಾಫಿ ಡ್ರೈಯರ್ಲಿ ತುಂಬಾ ಅನುಕೂಲ ಆಗಿದೆ. ಅವರು ಡೀಸೆಲ್ ಅಲ್ಲಿ ರನ್ ಮಾಡ್ತಾ ಇದ್ರು, 1 ಗಂಟೆಗೆ ಸಾಧಾರಣ 300 ರೂಪಾಯಿ ಎಕ್ಸ್ಪೆನ್ಸ್ ಆಗ್ತಾ ಇತ್ತು. ಅವ್ರಿಗೆ ನಾವು ಈ ಒಂದು ಸೌರಶಕ್ತಿ ವಿಧಾನವನ್ನ ಹೇಳಿ ತೋರಿಸಾದ್ಮೇಲೆ ಅವರು ಅದನ್ನ ಅಳವಡಿಸಿಕೊಂಡ್ರು. ಸಾಧಾರಣ 7.5 ಕಿಲೋವಾಟ್ ಅಳವಡಿಸಿದರೆ, ಅಳವಡಿಸಿಕೊಂಡಾದ್ಮೇಲೆ ಅವರು 8:30 ಶುರು ಆದ್ರೆ ಸಾಧಾರಣ ಒಂದು 3.5-4 ಗಂಟೆ ಗಂಟ ಸೌರಶಕ್ತಿಯಿಂದ ಡ್ರೈಯರ್ ಮತ್ತೆ ಬ್ಲೋಯರ್ ಎರಡು ರನ್ ಆಗ್ತಾ ಇದೆ. ಅವ್ರು ತುಂಬಾ ಖುಷಿ ಆಗಿದ್ದಾರೆ ಆ ಕಸ್ಟಮರ್. ಇದನ್ನ ಹೇಳಾದ್ಮೇಲೆ ಇಮಿಡಿಯೇಟ್ ಆಗಿ ಅವರು ತಗೊಂಡು ಹಾಕ್ಸಾದ್ಮೇಲೆ ಚೆನ್ನಾಗಿ ರನ್ ಆಗ್ತಾ ಇದೆ. ಅವರು ಈ ಕಾಫಿ ಡ್ರೈ ಆದ್ಮೇಲೆ ಇನ್ನ 7.5 HP ಮೋಟರ್ ಇದೆ ಅವ್ರದ್ದು, ಬೋರ್ವೆಲ್. ಆ ಬೋರ್ವೆಲ್ ನ ರನ್ ಮಾಡ್ತಾರೆ. ಆ ಬೋರ್ವೆಲ್ ಏನಕ್ಕೆ ರನ್ ಮಾಡಿದ್ರೆ, ಇರಿಗೇಷನ್ ರನ್ ಮಾಡ್ತಾರೆ. ಈ ಇರಿಗೇಷನ್ ರನ್ ಮಾಡಿ ಅವ್ರದ್ದು ಸ್ಪ್ರಿಂಕ್ಲರಿಂಗ್ ಎಲ್ಲ ಮಾಡಿ ಅದಾದ ನಂತರ ಅವರು ಮನೆ ಪಕ್ಕದಲ್ಲೇ ಇರೋದ್ರಿಂದ ಮನೆಗೆ 5 HP ಸೋಲಾರ್ ಅದರಿಂದಾನೆ ಕನೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಯೂಸ್ ಮಾಡ್ಕೋತಾ ಇದ್ರೆ. ಈ ತರ ಮಲ್ಟಿಪಲ್ ಮಾಡೋದ್ರಿಂದ ಮಳೆಗಾಲದಲ್ಲಾಗ್ಲಿ ಮತ್ತೆ ಬೇರೆ ಕಾಲದಲ್ಲಿ ಕರೆಂಟ್ ಅವಶ್ಯಕತೆ ಇರಲ್ಲ. ಮೋಸ್ಟ್ ಆಫ್ ದಿ ಟೈಮ್ ನಿಮ್ಗೆ ಈ ಸೋಲಾರ್ ಪ್ಯಾನಲ್ ಮತ್ತೆ ಬ್ಯಾಟ್ರಿಯಿಂದಾನೆ ಯೂಸ್ ಆಗ್ಬಿಡುತ್ತೆ ಮನೆಗೆ. ಹಾಗಾಗಿ ಮಲ್ಟಿಪಲ್ ಆಗಿ ಯೋಚನೆ ಮಾಡಿ ಅಳವಡಿಸ್ಕೊಂಡ್ರೆ ಕಾಸ್ಟ್ ಬಾದರ್ ಇಂಗಿಲ್ಲ, ಅವ್ರಿಗೆ ತುಂಬಾ ದುಬಾರಿ ಅನ್ನೋದು ಅವ್ರಿಗೆ ಏನೋ ಒಂದು ಇದಿಲ್ಲ. ಈ ತರ ಮಾಡಿ ನಡೀತಾ ಇದೆ ಅಲ್ಲಿ. ಮಲೆನಾಡಿನ ಜಿಲ್ಲೆ ಕೊಡಗು, ಇದೇ ರೀತಿ ಪಕ್ಕದ ಜಿಲ್ಲೆಗಳಲ್ಲೂ ಅಥವಾ ಬಯಲು ಪ್ರದೇಶಗಳ ಜಿಲ್ಲೆಗಳಲ್ಲೂ ಇವತ್ತು ಸೌರಶಕ್ತಿ ಅಳವಡಿಕೆ ಆಗ್ತಾ ಇದೆ. ಯಾಕಂದ್ರೆ ವಿದ್ಯುತ್ತಿನ ಅವಲಂಬನೆ ಮತ್ತು ಬೇಡಿಕೆ ಹೆಚ್ಚಿರೋದ್ರಿಂದ ಸೌರಶಕ್ತಿ ಇವತ್ತು ಎಷ್ಟೋ ಕಡೆ ಅನಿವಾರ್ಯ ಅಂತ ಅನಿಸ್ತಾ ಇದೆ. 16 ಜನ ಈ ನಿಟ್ಟಿನಲ್ಲಿ ಉಪಯೋಗಗಳನ್ನ ಮಾಡಿಕೊಂಡಿದಾರಲ್ವಾ? ಹೌದು ಸರ್, ಹೌದು. ಸೌತ್ ಕೂರ್ಗಲ್ಲೂ ಮಾಡಿದ್ದಾರೆ, ನಾರ್ತ್ ಕೂರ್ಗಲ್ಲೂ ಮಾಡಿದ್ದಾರೆ. ತುಂಬಾ ಇದ್ರ ಬಗ್ಗೆ ತಿಳ್ಕೊಂಡಿರೋರು, ಕೆಲವರು ಹೊರಗಡೆ ದೇಶದಿಂದ ಇಲ್ಲಿ ಬಂದು ಇರೋರು ಇದ್ರ ಬಗ್ಗೆ ಬಹಳ ಬೇಗ ಅವರು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡಿದ್ದಾರೆ ಸರ್. ಇದರ ನಿರ್ವಹಣೆ ಹೇಗೆ? ಈ ವರ್ಷ ನಾವು ಹಾಕಿಸಿದ್ವಿ ಅಂತ ಅನ್ಕೊಳ್ಳಿ, ಎಷ್ಟು ವರ್ಷಗಳ ಕಾಲ ಇದನ್ನ ಉಪಯೋಗಿಸಿಕೊಳ್ಬಹುದು? ಏನೂ ತೊಂದರೆ ಬರ್ಲಿಕ್ಕಿಲ್ವಾ ಅಥವಾ ಏನಾದ್ರೂ ಸಣ್ಣ ಪುಟ್ಟ ನಿರ್ವಹಣೆ ಕೆಲಸಗಳಿದಾವ ಹೇಗೆ? ಈ ಡೀಸೆಲ್ ಜನರೇಟರ್ ಆಗ್ಲಿ ಬೇರೆ ಇತರೆ ಎಲೆಕ್ಟ್ರಿಕಲ್ ಇದಾಗ್ಲಿ ಆ ತರ ಒಂದು ಮೇಂಟೆನೆನ್ಸ್ ಏನು ಬರೋದಿಲ್ಲ. ಮಂತ್ಲಿ ಒನ್ಸ್ ಶಾಂಪು ವಾಶ್ ಮಾಡ್ಕೊಳ್ಳೋದು ಅಷ್ಟೇನೆ. ನಂತರ 25 ವರ್ಷ ಸೋಲಾರ್ ಪ್ಯಾನಲ್ ಗೆ ವಾರಂಟಿ ಇರುತ್ತೆ. ಡ್ರೈವ್ ಗೆ ಈ VFD ಅಂತ ಹೇಳ್ತೀವಿ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ, ಇದಕ್ಕೆ 4 ಇಯರ್ಸ್ ವಾರಂಟಿ ಇರುತ್ತೆ. ಯಾವುದೇ ರೀತಿಯಾದ ಇದಿರಲ್ಲ. ಮತ್ತೆ ಮೇಂಟೆನೆನ್ಸ್ ಆಗ್ಲಿ ಮತ್ತೆ ಯಾವ್ದೇ ರೀತಿ ಲೈಟ್ನಿಂಗ್ ಬಂದ್ರೆ ಪ್ರಾಬ್ಲಮ್ ಆಗೋದು, ಸಿಡ್ಲು ಬಂದ್ರೆ ಪ್ರಾಬ್ಲಮ್ ಆಗೋದು ಅಂತ ಹೇಳ್ತಾರಲ್ಲ, ಅದೇ ಯಾವ ರೀತಿಯನ್ನು ಆಗಲ್ಲ. ಅದಕ್ಕೆಲ್ಲ ಸಪೋರ್ಟ್ ಆಗ ಅಂತ 6 ತಿಂಗಳು ಮಾಡಿರ್ತೀವಿ. ಹಾಗಾಗಿ ಏನ್ ತೊಂದರೆ ಬರೋದಿಲ್ಲ. ಒಳ್ಳೆ ಕೆಲಸನೆ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಇವತ್ತು ರೋಬಸ್ಟ ಕಾಫಿ ಹೆಚ್ಚಾಗ್ತಾ ಇದೆ, ನೀರು ಹೊಡಿಬೇಕು ಅನ್ನೋ ಒಂದು ಆಲೋಚನೆ ಎಲ್ಲರಿಗಿದ್ದೇ ಇರುತ್ತೆ. ಹಾಗೆ ಗೌರ್ಮೆಂಟ್ಸಿಗೂ ಬೇಸಿಗೆಯಲ್ಲಿ ನೀರು ಕೊಟ್ಕೊಂಡ್ರೆ ಪ್ರಯೋಜನಕಾರಿ ಕಟಾವಿಗಿಂತ ಮುಂಚೆ ಅಂತ ಅನ್ಕೊಂಡು ಹೇಳೋದಿದೆ. ಇದರ ಜೊತೆಗೆ ಇನ್ನು ಬೇರೆ ಬೇರೆ ಬೆಳೆಗಳಿಗೆ ಹದವಾಗಿ ನೀರು ಕೊಟ್ಕೊಂಡ್ರೆ ಒಳ್ಳೇದಂತ ಅನ್ಕೊಂಡು ಭಾವಿಸಿಕೊಳ್ಳುವ ರೈತರಿಗೆ ಮತ್ತು ನಮ್ಮ ಶ್ರೋತೃಗಳಿಗೆ ಸೌರಶಕ್ತಿ ಒಂದು ವರದಾನ. ತಾವು ಈ ನಿಟ್ಟಿನಲ್ಲಿ ಇವತ್ತು ಮಾತಾಡಿದ್ರಿ, ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ.

ಕೈ ಜೋಡಿಸಿದಂತಾಗ್ತದೆ. ಅಲ್ಲಿ ಹಾನಿಕಾರಕ ಕೀಟಗಳು ರೋಗಾಣುಗಳು ಬೆಳೆದು ಹಾಳು ಮಾಡಿಬಿಡ್ತವೆ. ಬೇರುಗಳು ಬಲಗೊಳ್ಳಬೇಕು, ಬೇರುಗಳಿಗೆ ಒಳ್ಳೆಯ ಆಧಾರ ಸಿಗಬೇಕು, ಬೇರುಗಳಿಗೂ ಗಾಳಿ ತಗಲಬೇಕು, ಬೇರುಗಳ ಆರೋಗ್ಯ ಚೆನ್ನಾಗಿರಬೇಕಂತಂದರೆ ಕೆಲವಾರು ಬೆಳೆಗಳಲ್ಲಂತೂ ಬಸಿಗಾಲುವೆಗಳನ್ನು ನಿಮ್ಮ ಜಮೀನುಗಳಲ್ಲಿ ಗದ್ದೆಗಳಲ್ಲಿ ಅಥವಾ ತೋಟಗಳಲ್ಲಿ ಮಾಡಿಕೊಳ್ಳಬೇಕು. ಕಾಫಿ ಕಾಳುಮೆಣಸು ಸಹ ಅತಿ ಮಳೆಗೆ ನಲಗ್ಬಿಡುತ್ತೆ. ಆದರೆ ಬಸಿಗಾಲುವೆಗಳನ್ನು ಮಾಡಿ ನೀರನ್ನು ಹೊರಗಡೆ ಹಾಕಿ ನೋಡಿ, ಕಾಫಿಗೂ ಸಮಸ್ಯೆ ಆಗೋದಿಲ್ಲ, ಕಾಳುಮೆಣಸು ಸಹ ಅಷ್ಟು ಬೇಗ ಹೋಗೋದಿಲ್ಲ. ಇನ್ನು ಬಾಳೆ, ಅಡಿಕೆ, ಶುಂಠಿ ಈ ಬೆಳೆಗಳು ಸಹ ಅತಿ ಮಳೆಗೆ ಹಾಳಾಗ್ಬಿಡ್ತವೆ. ಕೆಲವೊಬ್ರು 2-2.5-3 ಆಳ ತನಕ ಕಾಲುವೆ ತೆಗೆದ್ಬಿಟ್ಟು ಬಿದ್ದ ಮಳೆ ನೀರು ಸರಾಗವಾಗಿ ಹೊರಗಡೆ ಹೋಗಬೇಕು, ಎಲ್ಲೂ ನಿಲ್ಲಬಾರದಂತ ಅಂದ್ಕೊಂಡು ಶುಂಠಿಯ ಗದ್ದೆಗಳಲ್ಲಿ ಈ ರೀತಿಯ ರಚನೆಗಳನ್ನು ಮಾಡಿಕೊಳ್ತಾರೆ. ಕೊಡಗಿನಲ್ಲಿ ಅಡಿಕೆ ಎಷ್ಟೋ ಕಡೆಗೆ ಸರಿಗೆ ಬರೋದಿಲ್ಲ ಅಂತ ಅಂದ್ಕೊಂಡು ಹೇಳೋದಿದೆ. ಯಾಕಂತಂದರೆ ಶೀತ. ಗದ್ದೆ ಥರ ಇದ್ದರೆ, ನೀರು ಹೊರಗಡೆ ಹೋಗದೆ ಇದ್ದರೆ ಮರಗಳು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ, ಹಾಗೆ ಮರಗಳಲ್ಲಿ ಗೊಂಚಲುಗಳು ಸಹ ಸರಿಯಾಗಿ ಮೂಡೋದಿಲ್ಲ, ಗೊಂಚಲುಗಳಲ್ಲಿ ಕಾಯಿಗಳು ಸಹ ಬಹಳ ದಿನ ಉಳಿಯೋದಿಲ್ಲ. ಮರಗಳೇನೋ ಇರ್ತವೆ, ನಿಧಾನಕ್ಕೆ ಅವು ಸಹ ಒಂದೊಂದಾಗಿ ಹೋಗ್ಬಿಡ್ಬೋದು. ಅಡಿಕೆಗೆ ನೀರಿನ ಕೊರತೆ ಹೇಗೆ ಅಪಾಯಕಾರಿಯೋ, ನೀರು ಹೆಚ್ಚಾದಾಗ್ಲೂ ಅಷ್ಟೇ ಒಳಿತಾಗದ ಸನ್ನಿವೇಶವನ್ನು ನಾವು ಕಾಣಬಹುದು. ಕೊಡಗಿನಲ್ಲಿ ಮಳೆ ಚೆನ್ನಾಗಿ ಬರುತ್ತೆ, ಆದರೆ ತಗ್ಗು ಪ್ರದೇಶಗಳಲ್ಲಿ ಹಾಕಿರುವ ಅಡಿಕೆಗೆ ತೊಂದರೆ ಆಗದಂತೆ ಬಸಿಗಾಲುವೆಗಳನ್ನು ತಪ್ಪದೇ ಮಾಡಿಕೊಂಡ್ರೆ ಒಳ್ಳೆಯದೇ. ಇಲ್ಲದೆ ಹೋದರೆ ನೀವು ಮಾಡುವ ಪರಿಶ್ರಮಕ್ಕೆ ಪ್ರಯೋಜನ ಆಗುವುದಿಲ್ಲ. ಇದರಂತೆ ಬಾಳೆ ಹಾಗೆ ಶುಂಠಿ ಕಾಫಿ ತೋಟಗಳಲ್ಲೂ ಬಸಿಗಾಲುವೆಗಳನ್ನು ಮಾಡಿಕೊಂಡ್ರೆ ಹಿತವೆ. ನೀರು ಹೆಚ್ಚಾದಷ್ಟು, ಶೀತ ಅಧಿಕವಾದಷ್ಟು ಬೆಳೆಗಳು ನಿಧಾನಕ್ಕೆ ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಳ್ತವೆ, ಆರೋಗ್ಯದ ವಿಚಾರದಲ್ಲಿ ವ್ಯತ್ಯಾಸ ಆಗಿ ಇಳುವರಿಯು ಕುಗ್ಗಿಬಿಡುತ್ತೆ. ತರಕಾರಿಗಳಲ್ಲೂ ಸಹ ಬಸಿಗಾಲುವೆಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಹಿಂಗಾರಿಯಲ್ಲಿ, ಬೇಸಿಗೆಯಲ್ಲಿ, ಮುಂಗಾರಿಗಿಂತ ಮುಂಚೆ ತರಕಾರಿಗಳನ್ನು ಬೆಳೆಯೋ ಸಂದರ್ಭಗಳಲ್ಲಿ ರೈತರು ಅಪರೂಪಕ್ಕೆ ಹೆಚ್ಚಾಗಿ ಮಳೆ ಬಂದರೆ ಆ ಮಳೆ ನೀರು ಅಲ್ಲೇ ನಿಲ್ಲದಂತೆ ನೋಡಿಕೊಳ್ಬೇಕು. ಹೇಗೋ ಮುಂಗಾರಿ ಕೊನೆಗೊಂಡ ನಂತರ ಮಳೆ ಕಡಿಮೆ ಆಗ್ತದೆ, ಅಷ್ಟೊಂದು ಮಳೆ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡು ಭಾವಿಸ್ಕೊಳ್ಬೋದು. ಆದರೆ 4-6 ಒಳ್ಳೆ ಮಳೆ ಬಂದ್ಬಿಟ್ರೆ ತಗ್ಗು ಪ್ರದೇಶದ ಗದ್ದೆ ಜಮೀನುಗಳು ಶೀತಕ್ಕೆ ಒಳಗಾಗ್ತವೆ, ತರಕಾರಿ ಬೆಳೆಗಳು ನಿಧಾನಕ್ಕೆ ದಿನಕ್ಕೆ ಸ್ವರಿಗೆ ಹೋಗ್ಬಿಡ್ತವೆ, ಕೆಳಗಡೆ ಬೇರುಗಳು ಕೊಳಿತ ಹಾಕಿರುವ ಗಿಡಗಳು ಕಮರಿ ಹೋಗ್ಬಿಡ್ತವೆ, ಬೆಳೆ ಕೈ ಸೇರೋದಿಲ್ಲ. ಮನೆ ಬಳಕೆಗೂ ಸ್ವಲ್ಪನೂ ತರಕಾರಿಗಳು ಸಿಗದಂತೆ ಆ ಸನ್ನಿವೇಶ ಮಾರಕವಾಗಿ ಪರಿಣಮಿಸುತ್ತೆ. ಹೀಗೆ ಬಸಿಗಾಲುವೆಗಳನ್ನು ಅತಿ ಮಳೆ ಬೀಳುವ ಈ ಕೊಡಗಿನಲ್ಲಿ ಮಾಡಿಕೊಂಡಷ್ಟು ಒಳ್ಳೆಯದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುವರೆ, ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲೆಯಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳನ ಇದೇ ತಿಂಗಳ 20ನೇ ತಾರೀಕು ನಡೆಸಿಕೆ ಏರ್ಪಾಡಾಗಿದ್ದು, ಆ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳಕ್ಕೆ ತಕ್ಕ ತಯಾರಿ ಮಾಡಿಕೊಂಬಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ನಾವು ನಿರ್ದೇಶನ ಕೊಟ್ಟಳು. ಈ ಬಗ್ಗೆಯಲ್ಲಿ ಇಂದು ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಿಯಲ್ಲಿ ನಡೆದ ಸಮನ್ವಯ ಸಮಿತಿನ ಪೂರ್ವ ತಯಾರಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಆರೋಗ್ಯ ಮೇಳಲ್ಲಿ ಸಾರ್ವಜನಿಕರು ಹೆಚ್ಚು ಹೆಚ್ಚಾಗಿ ಭಾಗವಹಿಸಕ್ಕೆ ಆಗುವಂಗೆ ಜನರಿಗೆ ಅರಿವು ಮೂಡಿಸಕ್ಕೂ, ಹಂಗೆ ಸಂಬಂಧಪಟ್ಟ ಇಲಾಖೆಗೆ ಸಹಕಾರ ಕೊಟ್ಟುಕೊಂಡು ಕೆಲಸ ಮಾಡಕ್ಕೂ ಅಂತ ಹೇಳಿದ್ರು. ಆರೋಗ್ಯ ಮೇಳಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಪುಕ್ಸಟೆ ತಪಾಸಣೆ, ಚಿಕಿತ್ಸೆ ಮತ್ತೆ ಮದ್ದು ಕೊಟ್ಟವೆ ಅಂತ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಅಧಿಕಾರಿಗ ತಿಳಿಸಿದಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಬಗ್ಗೆಯಲ್ಲಿ ಇದೇ ತಿಂಗಳ 16ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಜಿಲ್ಲಾಧಿಕಾರಿ ಅವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಸೋಮರಪೇಟೆನ ಗೋಣಿಮರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗ ಸೇರಿದಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸಿಕಿದ್ದು, ಸಾರ್ವಜನಿಕರು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಪುಕಾರುಗ ಇದ್ದರೆ ಪುಕಾರು ಹತ್ತಿರದ ನಾಡು ಕಚೇರಿ ತಾಲೂಕು ಕಚೇರಿಗೆ ಕೊಡಕಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡನವು ಕೇಳಿಕೊಂಡಳು. ನಾಳೆ ಆಕಾಶವಾಣಿ ಕಚೇರಿಯಲ್ಲಿ ಡಾ ವಿಜಯ ಅಂಗಡಿನವು ಬರೆದ ರೈತ ನುಡಿ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಉಂಟು. ಕೊಡಗು ಜಿಲ್ಲೆನ 125 ಜನ ರೈತರ ಪರಿಚಯದ ಪುಸ್ತಕ ಇದು. ಸಮಾಜನ ಗೌರವಿಸುವುದನ್ನ ಸಣ್ಣತರಲ್ಲಿನೇ ಮಕ್ಕಳಿಗೆ ಹೇಳಿಕೊಡಕು, ಮಕ್ಕಳಿಗೆ ನಾವು ಏನು ಹೇಳಿಕೊಟ್ಟವೇನೋ ಅದನ್ನ ನಾವು ಸಹ ಪಾಲಿಸಕು ಅಂತ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪನವು ಹೇಳೋಳು. ಭಾರತೀಯ ವಿದ್ಯಾಭವನ ಕೊಡಗು ವಿದ್ಯಾಲಯ ಮಡಿಕೇರಿಯಲ್ಲಿ ಸಂಸ್ಥೆನ ಕಡೆಯಿಂದ ಏರ್ಪಾಡು ಮಾಡಿರುವ ಬೇಸಿಗೆ ಶಿಬಿರಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಅವು, ಈಗ ನಮ್ಮಕ್ಕ ಪುಣ್ಯವಂತರು, ಪೋಷಕರು ಅವಕ್ಕೆ ಒಳ್ಳೆ ಶಿಕ್ಷಣ ಕೊಟ್ಟವೆ, ಹಂಗೆ ಮಕ್ಕಳ ಭವಿಷ್ಯದ ಆಯ್ಕೆನು ಅವಕ್ಕೆ ಬಿಡುದು ಪೋಷಕರಿಗೆ ಒಳ್ಳೆದು, ಮಕ್ಕ ಆರೋಗ್ಯಕರ ಅಭ್ಯಾಸ ಬೆಳೆಸಿಕೊಣಕು ಅಂತ ಹೇಳ್ದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕಾರಿ ಸಮಿತಿನ ಸಭೆ ಕೊಡಗು ಪತ್ರಿಕಾ ಭವನದ ಸಭಾಬಾಡಿಯಲ್ಲಿ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ನವರ ಅಧ್ಯಕ್ಷತೆಯಲ್ಲಿ ನಡೆದು. ಈ ಸಭೆಯಲ್ಲಿ ಮಾತನಾಡಿದ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ನವು, ಸಾಹಿತಿ ಚಂದ್ರಶೇಖರ ಮಲ್ಲೋರಹಟ್ಟಿ ಅವರ ಅಗಲಿಕೆಗೆ ಸಂತಾಪ ಹೇಳಿ ಅವರ ಸಾಹಿತ್ಯ ಸೇವೆನ ನೆನಪು ಮಾಡಿಕೊಂಡು, ಹಂಗೆ ಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಪರಿಷತ್ ಮುಂದಕ್ಕೆ ಮಾಡೋಕಾದ ಕಾರ್ಯ, ಸದಸ್ಯತ್ವ ಅಭಿಯಾನ, ಸಾಹಿತ್ಯ ಸಮ್ಮೇಳನ, ಸಾಂಸ್ಕೃತಿಕ ಕಾರ್ಯಕ್ರಮ, ದತ್ತಿನಿಧಿ ಕಾರ್ಯಕ್ರಮ ಸೇರಿದಂಗೆ ಬೇರೆ ಬೇರೆ ಸಾಹಿತ್ಯ ಸಂಬಂಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಬುದರ ಬಗ್ಗೆ ತೀರ್ಮಾನ ಮಾಡಿದ್ರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಸಮಾಜ ಕಲ್ಯಾಣ ಇಲಾಖೆಯವರ ಕೂಡುಕೂಟಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ನವರ 131ನೇ ಹುಟ್ಟುಹಬ್ಬನ ಇದೇ ತಿಂಗಳ 14ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ಮಡಿಕೇರಿನ ಕಾವೇರಿ ಕಲಾಕ್ಷೇತ್ರದಲ್ಲಿ ಆಚರಿಸುವೆ. ಕೊಡಗು ಜಿಲ್ಲಾ ಮಡಿಕೇರಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಚುನಾವಣೆ ಬಗ್ಗೆಯಲ್ಲಿ ಪ್ರಾರಂಭಿಕ ಮತದಾರರ ಪಟ್ಟಿನ ಪ್ರಕಟ ಮಾಡಿದ್ದು, ಆಕ್ಷೇಪಣೆಗ ಇದ್ದರೆ ಇದೇ ತಿಂಗಳ 22ನೇ ತಾರೀಕಿನೊಳಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ತಿಳಿಸಕು ಅಂತ ತಹಶೀಲ್ದಾರ್ ಪಿಎಸ್ ಮಹೇಶ್ ನಾವು ಕೇಳಿಕೊಂಡಳು. ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆಯಲ್ಲಿ ನಾಳೆಯಿಂದ May 2ನೇ ತಾರೀಕು ಮುಟ್ಟ ಈಜುದು ಮತ್ತೆ ಶಟಲ್ ಬ್ಯಾಡ್ಮಿಂಟನ್ ಆಟದ ತರಬೇತಿ, ಮತ್ತೆ ನಾಳೆಯಿಂದ May 9ನೇ ತಾರೀಕು ಮುಟ್ಟ ಬೇಸಿಗೆ ತರಬೇತಿ ಶಿಬಿರ ನಡೆದಿದೆ ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೋಳು. ಕೇಂದ್ರ ಸರ್ಕಾರದ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಮುಖಾಂತರ ಶುರು ಮಾಡುತ್ತಿರುವ ಸಖಿ ಒನ್ ಸ್ಟಾಪ್ ಕೇಂದ್ರಕ್ಕೆ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಚಾಕರಿಗೆ ಅರ್ಜಿ ಕರೆದಿದ್ದು, ಅನುಭವ ಇರುವ ಅರ್ಹ ಮಹಿಳಾ ಅಭ್ಯರ್ಥಿಗ ಇದೇ ತಿಂಗಳ 26ನೇ ತಾರೀಕಿನೊಳಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಖುದ್ದಾಗಿ ಬಂದು ಅರ್ಜಿ ಸಲ್ಲಿಸಕು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೆಲವರೇ, ಸಮಯ ಈಗ 7:25 ಇನ್ನು ಮುಂದೆ ಕೆಲವು ಜಾಹೀರಾತು. ಕಕ್ಕಬ್ಬೆ ಯವಕಪಾಡಿ ಗ್ರಾಮತ್ರ ಆದಿ ಶ್ರೀ ಪನ್ನಂಗಾಲ ತಮ್ಮೆ ದೇವಿರ ಕಾತ್ರ ನಮ್ಮೆ ಇದೇ 12 ಪಿಂಜ 13 ನಡ್ಪ 12 ಚೌವಾಚ 9 ಗಂಟೆಗೆ ಅಂಜ ಪರವಂಡ ಮನೆಂಜ ಭಂಡಾರ ಬಪ್ಪು 10 ಗಂಟೆಗೆ ಕುಡಿ ಕತ್ತುವೋ 10.5 ಗಂಟೆಗೆ ತಡುಂಬು ತೊಡುಪು 12.5 ಗಂಟೆಗೆ ನಾಡು ಕತ್ತುವೋ ಬೈಟ್ 9 ಗಂಟೆಗೆ ಕರಿಚೌಂಡಿ ಬಾರಣಿ 13 14 12 ಗಂಟೆಗೆ ಕುರುನಂಡ ನಮ್ಮೆ ನಡ್ಪ ಭಕ್ತಂಗೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ತಕ್ಕ ಮುಖ್ಯಸ್ಥಂಗ ಪಿಂಜ ಕುಡಿಕಾರ ಕೇಟಂಡಿತು. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಪ್ರತಿಭಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಾಳೆಲೆ. ಇಲ್ಲಿ ನರ್ಸರಿಯಿಂದ 10th ತರಗತಿಯವರೆಗೆ ಅಡ್ಮಿಷನ್ ಆರಂಭಗೊಂಡಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ, ಕಲಿಕೆಗೆ ಪೂರಕ ಪರಿಸರ, ನುರಿತ ಶಿಕ್ಷಕರು, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ಅವಕಾಶ. April 4th ಸಮ್ಮರ್ ಕ್ಯಾಂಪ್ ನಡೆಯಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8867420739 ಅಥವಾ 9880778127. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬಲಿಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವಿರಪ್ಪ, ಕ್ಯಾನಿ ಐಂಕೋ. ಕಾಲ್ 9980163858 ಅಥವಾ 9500272703. ಚಟ್ಟಂಗಡ ಒಕ್ಕತ್ರ ಗುರುಕಾರಣಂಗ ಮೀದಿ ಬೆಪ್ಪ ಕಾರ್ಬಾರ್ ಇದೇ 13th ನೆಮ್ಮಲೆ ಗ್ರಾಮತ್ತುಳ್ಳ ಒಕ್ಕತ್ರ ಕೈಮಡತ್ ನಡ್ಪ ಒಕ್ಕಕಾರ ತಾಮನೆ ಮೌಳ್ಯ ಸಂಸಾರೊಡೆ ಬಂದಿತ್ತು. ಗುರುಕಾರಣಂಡ ಆಶೀರ್ವಾದ ಪಡೆದುಕೊಂಡು ಪರಕೆ ಒಪ್ಪಿಡುವವು ಕೊಲಕ 8 ಗಂಟೆಗೆ ಕೈಮಡತ್ಲು ಹಾಜರ್ ಇರೋನುಂದು ಚಟ್ಟಂಗಡ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಕಟ್ಟಣಿತು. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಕಾಳಿಮಾಡ ದಿನೇಶ್ ನಿರ್ದೇಶನ ಹತ್ರ ನೆಲ್ಚಿ ಬೋಳಿ ಕೊಡವ ಪಾಜರ ಸಿನಿಮಾ ವಿರಾಜ್ಪೇಟೆ ಟೌನ್ ಹಾಲಲ್ಲಿ ಇದೇ 15-16 ಪಿಂಜ 17 ಪೊಲಕ ಪತ್ತರೆ ಮಜ್ಜನ ದಂಡರೆ ವೈಪತ್ 6 ಗಂಟೆಗೆ ಮೂಂದು ಪ್ರದರ್ಶನ ಕಾಂಬ ಬಾರಿ ನೋಟಿ ಕೊಡವ ಪಾಜರ ಸಿನಿಮಾ ನೆಲ್ಚಿ ಬೋಳಿ. ಬಲ್ಯಮುಂಡೂರು ಪೊಟ್ಟಂಗಡ ಒಕ್ಕತ್ರ ಗುರುಕಾರಣಂಗ ಮೀದಿ ಬೆಪ್ಪ ಕಾರ್ಬಾರ್ ಇದೇ 13-14 ಒಕ್ಕತ್ರ ಕಾರಣ ತೆರೆಯಲು ನಡ್ಪ ಒಕ್ಕಕಾರ ತಾಮನೆ ಮೌಳ್ಯ ಸಂಸಾರಳೆ ಬಂದಿತ್ತು. ಗುರುಕಾರಣಂಡ ಆಶೀರ್ವಾದ ಪಡೆದುಕೊಂಡು ಕೊಟ್ಟಂಗಡ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಕಟ್ಟಣಿತು. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ದ್ವಿತೀಯ ಬಾರಿಗೆ ಮಡಿಕೇರಿಯಲ್ಲಿ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೆ. April 13-16 ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಮೇಲೆ 222 ರೂಪಾಯಿಗಳ ಡಿಸ್ಕೌಂಟ್, ಬೆಳ್ಳಿ ಆಭರಣಗಳು ಮತ್ತು ಸಾಮಗ್ರಿಗಳ ಖರೀದಿಯ ಮೇಲೆ ಪ್ರತಿ ಕೆಜಿಗೆ 3,000 ರೂಪಾಯಿಗಳ ರಿಯಾಯಿತಿ, ಪ್ರತಿ ಕ್ಯಾರೆಟ್ ವಜ್ರಾಭರಣಗಳ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಸ್ಥಳ ಕೊಡವ ಸಮಾಜ ಕಲ್ಯಾಣ ಮಂಟಪ, ಮಡಿಕೇರಿ. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರುವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಬೋಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಕೆದಮುಳ್ಳೂರು ಗ್ರಾಮ ಚೂರಿಯಾಲು ಶ್ರೀ ಪನ್ನಂಗಲ ತಮ್ಮೆ ದೇವರ ನಮ್ಮೆರ ಮಾರಿಪತ್ಲು ನಾಳೆ ಚೌವಾಚ ಪಲಕ 9 ಗಂಟೆಗೆ ಕೋಲು ಕೊಡೆ ಹಳಿಯೋ, 12 ಗಂಟೆಗೆ ಒಕ್ಕಡ ಬಲ್ಮೆ ಮನೆಯಿಂದ ಭಂಡಾರ ಹಳಿಯೋ, ಹತ್ತು ಪೋರಾಟ ತೆಂಗೆ ಬಡಿ ತೆಂಗೆ ಪೋರು, 13-14 ಭಂಡಾರ ಹಳಿಯೋ ಚೌಂಡಿ ನಮ್ಮೆ ಕುರುಂದಕಳಿ ದೇವ ಕುಳಿಪು. ಭಕ್ತಾದಿಯಲ್ಲ ಬಂತು ದೇವರ ಆಶೀರ್ವಾದ ಪಡೆದುಕೊಂಡು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಿತು. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಇದೇ ಇರುವದಾಂಗ ನರ್ತಕ್ಕೂ ಪಟ್ಟಿತುಳ್ಳ ತಾಲೂಕು ಮಟ್ಟದ ಆರೋಗ್ಯ ಮೇಳಕ್ಕೆ ಅವಶ್ಯ ತಯಾರಿ ಮಾಡಿಯೋವನಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ನಿರ್ದೇಶನ ಕೊಡ್ತತ್ತು. ಮೇಳ ನಡೆಸುವ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಇಂದು ನಡೆದ ಸಮನ್ವಯ ಸಮಿತಿಯ ಮುಪ್ಪಟ ಸಭೆಯ ಕೊರೋಕಾರಿಕೆ ವಹಿಸಿದ ತಕ್ಕ ಪರಂದ ಅವು ಈ ಮೇಳತರ ಮಾಹಿತಿನ ತಾಲೂಕು ಮಟ್ಟದ ಜನಕ್ಕೆ ಎತ್ತಿಚಿಡುವಕ್ಕೆ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲಾ ಹಂತದ ಅಧಿಕಾರಿಯ ಒತ್ತೋರ್ ಮೇಲೆ ಕಾರ್ಯನಿರ್ವಹಿಸೋಕೆ ಸಲಹೆ ಕೊಡ್ತಿತ್ತು. ಆಯುಷ್ಮಾನ್ ಆರೋಗ್ಯ ಕಾರ್ಯಕ್ರಮದ ಅಡಿಲು ಪೊರಗುತ್ತಿಗೆ ಆಧಾರಿತ ಕಾರ್ಯನಿರ್ವಹಿಸಲು ಪಿಂಜ ಪೌರ ಕಾರ್ಮಿಕಂಗಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಕೊಡಪಕ್ಕೆ ಕ್ರಮ ಹೊರತೋವನಕ್ಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಮಿನ್ಯಕ ತಕ್ಕ ಬರಂದಿತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟನಕ್ಕೆ ಬೋರೆಲ್ಲ ಇಲಾಖೆ